ಬಿ ಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ ಅಧ್ಯಾಯ 14 ತಾಳ ತಪ್ಪಿದ ಹೆಜ್ಜೆ. ನಾಳೆ ಎಂದು ನಿನ್ನೆಯಷ್ಟು ಒಳ್ಳೆಯದಾಗಿರದು ಎನ್ನುತ್ತಾರೆ. ಕಾಪಿಕಾಡ್ ಶಾಲೆಯಲ್ಲಿ 5 ವರ್ಷ ಪೂರೈಸುತ್ತಿರುವಾಗಲೇ ಮಂಗಳೂರಲ್ಲಿ ಕನ್ನಡ ಸಂಘದವರು ಕನ್ನಡ ಪಂಡಿತ್ ಪರೀಕ್ಷೆಗೆ ಕುಳಿತುಕೊಳ್ಳುವವರಿಗಾಗಿ ತರಗತಿಯನ್ನು ನಡೆಸುತ್ತಿದ್ದಾರೆಂದು ತಿಳಿಯಿತು. ಹಿಂದಿ ಪ್ರವೀಣ ಪರೀಕ್ಷೆ ಮುಗಿಸಿದ ನನಗೆ ಕನ್ನಡ ಪಂಡಿತೆಯಾಗುವ ಕನಸು ಗರಿಗೆದರಿತು. ಆ ತರಗತಿ ವಾರದಲ್ಲಿ ಒಂದು ದಿನ, ಆದಿತ್ಯವಾರ ಮಾತ್ರ. ನನ್ನ ಮನಸ್ಸಿನಲ್ಲಿ ಒಂದು ದುರಾಸೆ ಮೂಡಿತು. ನನಗೆ ಹತ್ತಿರವಿರುವ ಶಾಲೆಗೆ ವರ್ಗಾವಣೆ ಮಾಡಿಸಿಕೊಂಡರೆ ಹೇಗೆ? ಸರಿ, ಅರ್ಜಿ ಗುಜರಾಯಿಸಿದೆ. 68ರ ಫೆಬ್ರವರಿ 3ನೇ ವಾರದಲ್ಲಿ ಕದ್ರಿ ಶಾಲೆಗೆ ನನ್ನ ವರ್ಗಾವಣೆ ಆಯಿತು. ಪ್ರತಿಯೊಂದು ಬದಲಾವಣೆಯು ಕೆಲವು ಕೆಡುಕುಗಳನ್ನು ತನ್ನೊಂದಿಗೆ ತರುತ್ತದಂತೆ. ನಾನು ಅಲ್ಲಿಗೆ ನುಗ್ಗಬೇಕಾದರೆ ಅಲ್ಲಿಂದ ಹಿಂದಿ ಟೀಚರನ್ನು ದಬ್ಬಲೇಬೇಕಲ್ಲ. ನನ್ನೊಬ್ಬಳ ಸ್ವಾರ್ಥ ಮುನ್ಸಿಪಲ್ ಶಾಲೆಯ ಅನೇಕರನ್ನು ಅಲ್ಲೋಲ ಕಲ್ಲೋಲ ಮಾಡಿತು. ಶಾಂತವಾದ ಕೊಳಕ್ಕೆ ಕಲ್ಲೆಸೆದಂತಾಯಿತು. ಪ್ರತಿಯೊಬ್ಬರಿಗೂ ಅವರದೇ ಆದ ಕಷ್ಟಗಳು ಸಮಸ್ಯೆಗಳು ಇವೆ. ಕದ್ರಿ ಶಾಲೆಯಲ್ಲಿದ್ದ ಹಿಂದಿ ಶಿಕ್ಷಕಿ ಬಾಳಿನಲ್ಲಿ ತುಂಬಾ ನೊಂದವರು. ಅಸ್ವಸ್ಥನಾದ ತಮ್ಮನ ಆರೈಕೆಯಲ್ಲಿ ನೋವು ನುಂಗಿ ಬದುಕು ಸವೆಸುತ್ತಿದ್ದವರು. ಅದು ತಿಳಿದ ನಂತರ ನನಗೆ ಯಾಕೆ ಈ ವರ್ಗಾವಣೆಯ ದುಷ್ಟ ಯೋಚನೆ ಬಂತು ಎಂದು ಪರಿತಪಿಸಿದೆ. ಈ ತಪ್ಪಿಗೆ ಶಿಕ್ಷೆಯಾಗಿ ವಿಪತ್ತುಗಳು ಸಾಲು ಸಾಲಾಗಿ ಕಾದು ನಿಂತದ್ದು ನನಗೆ ಆಗ ತಿಳಿಯಲೇ ಇಲ್ಲ. ಆ ಶಾಲೆಯಲ್ಲಿ ನಾನು ಬೇಡದ ಅತಿಥಿಯಾದೆ. ಅದೇ ವರ್ಷ ಜೂನ್ ತಿಂಗಳೋ ಜುಲೈಯಲ್ಲೋ ಇರಬೇಕು, ಶಾಲಾ ತಪಾಸಣಾಧಿಕಾರಿ ಶ್ರೀಧರ್ ಎಂಬವರು ತಪಾಸಣೆಗಾಗಿ ಪ್ರತಿ ವರ್ಗಕ್ಕೂ ಬಂದರು. ನನ್ನ ಹಿಂದಿ ತರಗತಿಗೆ ಬಂದು ಮಕ್ಕಳಲ್ಲಿ ಒಂದೆರಡು ಪ್ರಶ್ನೆಗಳನ್ನು ಕೇಳಿದರು. ಆ ವರ್ಷ 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಹಿಂದಿಯಲ್ಲಿ ಮಕ್ಕಳ ಫಲಿತಾಂಶವನ್ನು ವಿಚಾರಿಸಿ ಮುಖ್ಯೋಪಾಧ್ಯಾಯಿನಿಯರಿಂದ ತರಿಸಿ ನೋಡಿದರು. ಹಿಂದಿ ಫಲಿತಾಂಶ ತೀರಾ ಕಳಪೆ ಎಂದು ಮಕ್ಕಳ ಮುಂದೆ ನನ್ನನ್ನು ನಿಂದಿಸಿದ್ದಲ್ಲದೆ ನಿಮ್ಮ ಇನ್ಕ್ರಿಮೆಂಟ್ ಕಟ್ ಮಾಡಿಸುತ್ತೇನೆ ಎಂದು ತಾಕೀತು ಮಾಡಿದರು. ಹತ್ತಿರದಲ್ಲಿ ಮುಖ್ಯೋಪಾಧ್ಯಾಯಿನಿ ಇದ್ದರೂ ಸಮಜಾಯಿಸಿ ನೀಡುವ ಗೋಜಿಗೆ ಹೋಗಲಿಲ್ಲ. ಫೆಬ್ರವರಿಯಲ್ಲಿ ಬಂದ ನಾನು ಮಾರ್ಚ್ ತಿಂಗಳಲ್ಲಿ ನಡೆದ ಫಲಿತಾಂಶಕ್ಕೆ ಹೇಗೆ ಹೊಣೆ ಎಂದು ನನಗೆ ತಿಳಿಯಲಿಲ್ಲ. ನಾಲಗೆ ಸತ್ತಂತೆ ನಾನು ಸಹಿಸಿದೆ. ಸಮಯ ಮತ್ತು ಪರಿಸರಗಳು ಮನುಷ್ಯನನ್ನು ಸಬಲನನ್ನಾಗಿಯೂ ನಿರ್ಬಲನನ್ನಾಗಿಯೂ ಮಾಡುತ್ತದೆ. ಅಶಕ್ತರು ಶಕ್ತಿಗಾಗಿಯಾದರೂ ತಾಳ್ಮೆ ವಹಿಸಲೇಬೇಕಲ್ಲ. ಸುಮ್ಮನಿದ್ದು ಸಹಿಸುವವರ ಮೇಲೆಯೇ ಸವಾರಿ ಮಾಡುವುದು ಈ ಲೋಕದ ನಡವಳಿಕೆ. ಅದೇ ವರ್ಷ ಕೊನೆಯ ಡಿಸೆಂಬರ್ನಲ್ಲಿ ನನಗೆ ಬಂದರಿನ ಶಾಲೆಗೆ ವರ್ಗಾವಣೆ ಆಯಿತು. ಅಲ್ಲಿಯ ರಜಾ ನಿಯಮಗಳು ಬೇರೆ ಶಾಲೆಗಳಂತೆ ಅಲ್ಲ. ಆದಿತ್ಯವಾರ ಇಡೀ ದಿನ ಶಾಲೆ, ಶುಕ್ರವಾರ ರಜೆ. ಮಕ್ಕಳೆಲ್ಲ ಮುಸ್ಲಿಮರು, ಆದರೆ ಶಿಕ್ಷಕರು ಬೇರೆ ಮತದವರೂ ಇದ್ದರು. ನನಗಂತೂ ಬೆಂಕಿಯಿಂದ ಎತ್ತಿ ಬಾಣಲೆಗೆ ಹಾಕಿದಂತಾಯಿತು. ಪಂಡಿತೆಯಾಗುವ ಕನಸುಗಳನ್ನು ಗುಂಡಿಯಲ್ಲೇ ಹೂಳಬೇಕಾಯಿತು. ಕಸಾಯಿ ಗಲ್ಲಿಯಲ್ಲಿ ಸುತ್ತಿ ಆ ಶಾಲೆಯ ಮೆಟ್ಟಿಲೇರುವಾಗ ನಾನು ನಾನಾಗಿರಲಿಲ್ಲ, ಒಂದು ಪ್ರೇತ ಕಳೆ ಹೊತ್ತ ಕೊರಡಾಗಿದ್ದೆ. ಮುಖ್ಯೋಪಾಧ್ಯಾಯರಾದ BS ಮೊಹಮ್ಮದ್ ಕುಮಾರ್ ರವರ ಮುಂದೆ ನಿಂತಾಗ ನಾನು ಎಷ್ಟು ನಿಗ್ರಹಿಸಿದರೂ ಕಣ್ಣು ತುಳುಕಿತು. ಅವರು ತಾಳ್ಮೆಯಿಂದ ನನ್ನ ಪೂರ್ವಾಪರಗಳನ್ನೆಲ್ಲ ವಿಚಾರಿಸಿದರು. ಸಾಹಿತ್ಯ ಪ್ರೇಮಿಯೂ ಕಥೆಗಾರರೂ ಆಗಿದ್ದ ಅವರು ಕನ್ನಡ ಕ್ಲಾಸ್ ತಪ್ಪಿಸಬೇಡಿ, ರಜೆ ಮಾಡಿ ಹೋಗಿ ಪುನಃ ವರ್ಗಾವಣೆಗೆ ಒಂದು ಅರ್ಜಿ ಹಾಕಿ ಎಂದು ಸಲಹೆ ಕೊಟ್ಟರು. ಆ ಶಾಲೆ ನನಗೆ ಈವರೆಗೆ ಅಪರಿಚಿತವಾದ ಒಂದು ಸಮುದಾಯವನ್ನು ಹತ್ತಿರದಿಂದ ಅರಿಯುವ ಅವಕಾಶ ನೀಡಿತು. ತೀರಾ ಕೆಳವರ್ಗದ ಬಡ ಮುಸ್ಲಿಂ ಮಕ್ಕಳೇ ಹೆಚ್ಚಿರುವ ಈ ಶಾಲೆಯಲ್ಲಿ ಮಕ್ಕಳು ತಪ್ಪದೆ ಶಾಲೆಗೆ ಬರುವುದೆಂದೇ ಇಲ್ಲ. ಶಾಲೆಗೆ ಹೊತ್ತಿಗೆ ಸರಿಯಾಗಿ ಬರುವ ಕ್ರಮವೂ ಇಲ್ಲ. 40-45 ವರ್ಷಗಳ ಹಿಂದೆ ಮುಸ್ಲಿಂ ಜನಾಂಗದವರಿಗೆ, ಅದರಲ್ಲೂ ಬಡವರಿಗೆ, ಶಾಲೆ ಒಂದು ಲಕ್ಷುರಿಯ ವಸ್ತುವಾಗಿ ಹೊರೆಯಾಗಿ ಕಂಡಿತ್ತು. ಬೆಳಗ್ಗೆ ಎದ್ದು ಏನೇನೋ ಕೂಲಿ ಕೆಲಸ ಮಾಡಿ ಬರುವ ಮಕ್ಕಳು ಇದ್ದರು. ಆಡುಗಳಿಗೆ ಎಲ್ಲೆಲ್ಲಿಂದ ಹಲಸಿನ ಎಲೆ ತಂದು ಮಾರಾಟ ಮಾಡುವುದು, ಅಮ್ಮ ಹೋದಲ್ಲಿಗೆಲ್ಲ ಜೊತೆಯಾಗಿ ಹೋಗಬೇಕಾದುದರಿಂದ ಒಂಟಿಯಾಗಿ ಹೆಂಗಸರು ಎಲ್ಲೂ ಹೋಗುವಂತಿರಲಿಲ್ಲ. ಮಕ್ಕಳು ಶಾಲೆಗೆ ಗೈರು ಹಾಜರಾಗುವುದು ಸಾಮಾನ್ಯ. ಹೆತ್ತವರು ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸುವುದು ಇರಲೇ ಇಲ್ಲ. ಆದರೂ ಈ ಮಕ್ಕಳಷ್ಟು ವ್ಯವಹಾರ ಜ್ಞಾನ, ಚುರುಕು, ಬುದ್ಧಿ ಬೇರೆ ಶಾಲೆಯ ಮಕ್ಕಳಲ್ಲಿ ಕಡಿಮೆ. ಇಂಗ್ಲಿಷ್ ಅಕ್ಷರ, ಕನ್ನಡ ಅಕ್ಷರ ತಲೆ ಸೀಳಿದರೂ ಜೋಡಿಸಿ ಬರೆಯಲು ಅಸಾಧ್ಯವಾದ ಮಗು ಗಣಿತದಲ್ಲಿ 100ಕ್ಕೆ 100 ಅಂಕ ಪಡೆದ ಜಾಣ, ಇಂತಹ ಮಕ್ಕಳ ಸಂಖ್ಯೆಯೇ ಹೆಚ್ಚು. ಉಚ್ಚಾರ ದೋಷಗಳನ್ನು ತಿದ್ದುವುದು ಕಷ್ಟವೇ ಸರಿ. ಯಾವ ಮನೆಯಲ್ಲಿ ವಿದ್ಯೆಯು ಪ್ರವೇಶಿಸಿಲ್ಲವೋ ಆ ಮನೆಯಿಂದ ಬರುವ ಮಕ್ಕಳಲ್ಲಿ ದಲಿತ ವರ್ಗದವರಲ್ಲೂ ಈ ರೀತಿಯ ಉಚ್ಚಾರ ದೋಷಗಳು ಸಾಮಾನ್ಯ. ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ತೆರೆದುಕೊಳ್ಳುತ್ತಾ ಬಂದಂತೆ ಈ ದೋಷಗಳು ಕಡಿಮೆಯಾಗುತ್ತಾ ಬಂದುದನ್ನು ನಾನು ಗಮನಿಸಿದ್ದೇನೆ. ಶಿಕ್ಷಿತ ಕುಟುಂಬದಲ್ಲಿ ಬೆಳೆದ ದಲಿತ ಮಕ್ಕಳು ಯಾವ ರೀತಿಯಲ್ಲೂ ಮೇಲ್ವರ್ಗದವರಿಗಿಂತ ಹಿಂದೆ ಉಳಿದಿಲ್ಲ. ನಾನು ಕಣ್ಣು ತುಂಬಿಕೊಂಡು ಆ ಶಾಲೆಗೆ ಪ್ರವೇಶಿಸಿದರೂ ಆ ಮಕ್ಕಳು ನನ್ನ ಹೃದಯವನ್ನೇ ತುಂಬಿಬಿಟ್ಟಿದ್ದರು. ಅಸಾಧ್ಯ ತುಂಟರಾದ ಮೀರ್ ಮತ್ತು ಆಲಿಯಂತಹ ಮಕ್ಕಳು ಈಗಲೂ ನನ್ನ ಕಣ್ಣ ಮುಂದಿದ್ದಾರೆ. ಎಷ್ಟು ತುಂಟರೋ ಅಷ್ಟೇ ಜಾಣರಾಗಿದ್ದ ಅವರ ಕೆಲವು ಪ್ರಶ್ನೆಗಳಿಗೆ ಉತ್ತರ ತಕ್ಷಣ ನನಗೆ ಹೊಳೆಯುತ್ತಿರಲಿಲ್ಲ. ಕೇಳಿ ಹೇಳುತ್ತೇನೆ ಎಂದು ಸಮಾಧಾನ ಪಡಿಸಿ ಮರುದಿನ ಹೇಳಲಾಗದೆ ಪೇಚಾಡಿದ್ದುಂಟು. ವಿದ್ಯೆ ಕಲಿತ ಗರ್ವ, ನಾನೇ ಸರ್ವಜ್ಞ ಎಂಬ ಹಮ್ಮನ್ನು ಇಲ್ಲಿನ ಮಕ್ಕಳು ಇಳಿಸಿಯೇ ಬಿಟ್ಟರು. ಹಾಗೆ ನೋಡಿದರೆ ಇಡೀ ನನ್ನ ವೃತ್ತಿ ಜೀವನದುದ್ದಕ್ಕೂ ನಾನು ಮಕ್ಕಳಿಗೆ ಕಲಿಸಿದ್ದಕ್ಕಿಂತ ಅವರಿಂದ ನಾನು ಕಲಿತುದೇ ಹೆಚ್ಚು. ಸೋಮೇಶ್ವರ ಶತಕದಲ್ಲಿ ಹೇಳಿದಂತೆ, ಕೆಲವಂ ಬಲ್ಲವರಿಂದ, ಕೆಲವಂ ಶಾಸ್ತ್ರಗಳ ನೋದುತ್ತ, ಕೆಲವಂ ಮಾಳ್ವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತ, ಕೆಲವಂ ಸಜ್ಜನ ಸಂಘದಿಂದ ಕಲಿಯುತ್ತಾ ಬೆಳೆಯುವುದೇ ಶಿಕ್ಷಕರ ವೃತ್ತಿಗೆ ಗೌರವವನ್ನು ತಂದುಕೊಡುವ ದಾರಿ. ಪುಸ್ತಕದ ಓದಿಗಿಂತ ಜೀವನಾನುಭವಗಳು ಕಲಿಸುವ ಪಾಠ ಮಹತ್ತರವಾದುದು. ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಹೇಗೆ ನಮ್ಮನ್ನು ಬಿಗಿದುಕೊಳ್ಳುತ್ತೇನೋ ಹಾಗೆ ನಮ್ಮ ಅನುಭವಗಳು ಮಾಗುತ್ತವೆ. ಇಲ್ಲಿ ಇನ್ನೂ ಒಂದು ಮಾತಿಗೆ, ನಾವು ಮಾಡಿದ ತಪ್ಪುಗಳಿಗೆ ಅನುಭವವೆನ್ನುತ್ತೇವೆಯೇ? ಪ್ರಾಯಶಃ ನನ್ನ ಮಟ್ಟಿಗಂತೂ ಅದೇ ಜೀವನಾನುಭವವಾಗಿ ಬಿಟ್ಟಿದೆ. ನದಿಯ ತೀರದುದ್ದಕ್ಕೂ ನಡೆದರೆ ಸಮುದ್ರ ಸಿಕ್ಕಿಯೇ ಸಿಗುತ್ತದೆ ಎಂಬ ವಿಶ್ವಾಸವಿಟ್ಟುಕೊಂಡು ವರ್ಗಾವಣೆಗೆ ಅರ್ಜಿ ಹಿಡಿದುಕೊಂಡು ನಾನು ನನ್ನ ಸಹೋದ್ಯೋಗಿ ಮಿತ್ರೆ ಕುಸುಮ ಅವರೊಂದಿಗೆ ನಗರ ಪಾಲಿಕೆಯ ಕಮಿಷನರನ್ನು ಕಾಣಲು ಹೋದೆ. ಅರ್ಜಿಯನ್ನು ಕೈಯಲ್ಲಿ ಹಿಡಿದು ನಾನು ನನ್ನ ಹಿಂದೆ ಕುಸುಮ ಟೀಚರ್ ಕಮಿಷನರ್ ನಂಜಯ್ಯನವರ ಚೇಂಬರಿಗೆ ಹೋದೆವು. ಕತ್ತೆತ್ತಿ ನಮ್ಮನ್ನು ಕತ್ತು ತಗ್ಗಿಸಿ ಅರ್ಜಿಯನ್ನು ನೋಡಿದ ಅವರು, ಯಾರಿಗೆ ಟ್ರಾನ್ಸ್ಫರ್ ಬೇಕಾಗಿದೆ ಎಂದು ಗಂಭೀರವಾಗಿಯೇ ಕೇಳಿದರು. ನನಗೆ ಎಂದ ತಕ್ಷಣ, ಮತ್ತೆ ನೀವೇಕೆ ಒಳಗೆ ಬಂದುದು, ನಡೆಯಿರಿ ಹೊರಗೆ ಎಂದು ಕುಸುಮ ಟೀಚರಿಗೆ ಆಜ್ಞಾಪಿಸಿದರು. ಕುಸುಮ ಹೊರಗೆ ಹೋದೊಡನೆಯೇ ನನಗೆ ಕುಳಿತುಕೊಳ್ಳಲು ಕುರ್ಚಿ ತೋರಿಸಿದರು. ಏನು ಹೇಳಿ ಎಂದೊಡನೆಯೇ ನಾನು ನನ್ನ ಪ್ರವರ ಹೇಳಲು ಪ್ರಾರಂಭಿಸಿದೆ. ತಕ್ಷಣ ನನ್ನ ಮಾತನ್ನು ತುಂಡಿಸಿ, ಅಲ್ಲ, ನಗರದೊಳಗೆ 3-4 ಮೈಲಿಗಳೊಳಗೆ ಶಾಲೆಗಳಿಗೆ ವರ್ಗಾವಣೆ ಮಾಡಿದರೆ ಹೀಗೆ ಓಡಿ ಬರುತ್ತೀರಲ್ಲ. ನಾನು 400 ಮೈಲು ದೂರದಿಂದ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದಿದ್ದೇನೆ, ನಾನೇನು ಮಾಡಬೇಕು ಎಂದರು. ಅವರು ಬಂದುದಕ್ಕೂ ನನ್ನ ವರ್ಗಾವಣೆಗೂ ಏನು ಸಂಬಂಧ? ದಿಗ್ಮೂಢಳಾದೆ. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಧೈರ್ಯವನ್ನು ಒಟ್ಟು ಸೇರಿಸಿ, ಸರ್, ನನಗೆ ಎಲ್ಲಿ ಬೇಕಾದರೂ ವರ್ಗಾವಣೆ ಮಾಡಿ, ಆದಿತ್ಯವಾರ ರಜೆ ಇರುವ ಶಾಲೆ ಮಾತ್ರ ಕಳಿಸಿ ಎಂದಷ್ಟೇ ಕೇಳುತ್ತಿದ್ದೆ. ಮೇಜಿನ ಮೇಲಿದ್ದ ಅರ್ಜಿಯನ್ನು ಬದಿಗೆ ಸರಿಸಿ, ಇಲ್ಲ, ಸಾಧ್ಯವಿಲ್ಲ, ಸದ್ಯಕ್ಕಂತೂ ಸಾಧ್ಯವಿಲ್ಲ, ನನಗೆ ಬೇರೆ ಕೆಲಸವಿದೆ, ಹಾಗೆ ಅಗತ್ಯವಿದ್ದರೆ ನನ್ನ ಬಂಗಲೆಗೆ ಬನ್ನಿ, ಅಲ್ಲಿ ಮಾತಾಡೋಣ, ಈಗ ಪುರುಸೊತ್ತಿಲ್ಲ, ಇನ್ನು ನೀವು ಹೋಗಬಹುದು ಎಂದು ಬಾಗಿಲು ತೋರಿಸಿದರು. ಹಗಲು ಎಷ್ಟೋ ಉಜ್ವಲವಾಗಿದ್ದರೂ ನಂತರದ ಅಂಧಕಾರವನ್ನು ತಪ್ಪಿಸಲು ಸಾಧ್ಯವಿಲ್ಲವಲ್ಲ. ನನ್ನ ಸುತ್ತಲೂ ಕತ್ತಲು ಕವಿಯಿತು. ಕುಸುಮಕ್ಕ ಎಲ್ಲ ಕೇಳಿಸಿಕೊಂಡಿದ್ದರು. ಆದರೂ ವಿಷಯ ಹೇಳಿ ಅತ್ತೆ ಬಿಟ್ಟೆ. ಅವರೇನೋ ಸಾಂತ್ವನ ನೀಡಿದರು. ಮುಂದೇನು ಎಂಬ ಪ್ರಶ್ನೆ ಬೃಹದಾಕಾರವಾಗಿ ನಿಂತಿತು. ಬಡವರು, ಪ್ರಭಾವಿ ವ್ಯಕ್ತಿಗಳ ಆಶೀರ್ವಾದವಿಲ್ಲದವರು ಸೇವೆಯಲ್ಲಿ ಸ್ವತಂತ್ರರಾಗಿ ಸುಖವಾಗಿ ಇರುವುದು ಬಹುಮಟ್ಟಿಗೆ ಅಸಾಧ್ಯವೆಂಬುದು ಅಂದು ಇಂದು ನಿತ್ಯ ಸತ್ಯವಾಗಿದೆ. 8ನೇ ತರಗತಿಯಲ್ಲಿ ಓದುತ್ತಿರುವ ತಮ್ಮ, ಕಾಯಿಲೆಯಲ್ಲಿ ನರಳುತ್ತಿದ್ದ ತಂದೆ, ಗೇರುಬೀಜ ಕಾರ್ಖಾನೆಗೆ ಕೆಲಸಕ್ಕೆ ಹೋಗುತ್ತಿದ್ದ ನನ್ನ ಅಮ್ಮ ಬಿಟ್ಟು ಬೇರಾರು ನನಗೆ ಬಂಧುಗಳೆಂದು ಬೆಂಬಲರಿರಲಿಲ್ಲ. ಕುಸುಮಕ್ಕ ನನ್ನ ಕೈ ಬಿಡಲಿಲ್ಲ. ಅಂದಿನ ನಗರಸಭೆಯ ಚೇರ್ಮನ್ ವಾಮನ ಕೊಡಿಯಾಲ್ ಬೈಲ್ ಅವರ ಮನೆಗೆ ಕರೆದೊಯ್ದು ವಿಷಯ ತಿಳಿಸಿದೆವು. ಕಮಿಷನರ್ನ ಭ್ರಷ್ಟಾಚಾರಗಳ ಬಗ್ಗೆ, ಅವರ ಜಾತಕದ ಬಗ್ಗೆ ಗೊತ್ತಿದ್ದ ಅವರು ನಮ್ಮನ್ನು ಸಂತೈಸಿ ಮಾತನಾಡಿದರು. ಅವರ ಸರಳತನವನ್ನು ಕಂಡು ಇಷ್ಟು ದೊಡ್ಡ ಹುದ್ದೆಯಲ್ಲಿರುವವರು ಹೀಗೆ ಇರಬಲ್ಲರೆ ಎಂದು ಆಶ್ಚರ್ಯವಾಯಿತು. ಒಂದು ಸಣ್ಣ ಔಷಧಿಯ ಅಂಗಡಿ ಇದ್ದು ವೈದ್ಯ ವೃತ್ತಿಯಲ್ಲಿದ್ದ ಅವರು ನಿಜವಾದ ಅರ್ಥದಲ್ಲಿ ಜನಸೇವಕರೇ ಆಗಿದ್ದರು. ಭರವಸೆ ಕೊಟ್ಟು ಹರಿಸಿದರು. ಆದರೆ ತಿಂಗಳು ಉರುಳಿದರೂ ಏನೂ ಆಗಲಿಲ್ಲ. ಕಷ್ಟಕಾಲದಲ್ಲಿ ನಮ್ಮ ಜೊತೆ ಯಾರು ಬರುತ್ತಾರೆ? ಕತ್ತಲೆಯಲ್ಲಿ ನೆರಳು ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತದೆಯಲ್ಲವೇ? ಬುದ್ಧಿ ತಿಳಿದಂದಿನಿಂದಲೂ ಕಷ್ಟಗಳೇ ನನ್ನ ವಿದ್ಯಾಗುರು. ಪರಿಶ್ರಮದಿಂದ ದೇಹಬಲ ಹೆಚ್ಚಿದಂತೆ ಆಪತ್ತುಗಳಿಂದ ಮನೋಬಲ ಹೆಚ್ಚುತ್ತದೆ ಎನ್ನುವುದು ಸುಳ್ಳಲ್ಲ. ಗುರಿಯ ಕಡೆಗೆ ಓಡುವವರಿಗೆ ಒಂದೇ ದಾರಿ, ಗುರಿಯನ್ನು ಬೆನ್ನು ಹತ್ತುವವರಿಗೆ 100 ದಾರಿಗಳಿರುತ್ತದೆ ಎನ್ನುತ್ತಾರೆ. ನನಗಂತೂ ಬೆನ್ನು ಹತ್ತಿ ಗುರಿ ಸಾಧಿಸಲು ಕೂಡ ಚೇರ್ಮನ್ ಒಬ್ಬರ ಮೂಲಕದ ದಾರಿ ಬಿಟ್ಟರೆ ಬೇರೆಲ್ಲ ದಾರಿಗಳು ಮುಚ್ಚಿದ್ದವು. ಮುಂದಿನ ನಗರಸಭೆಯ ಅಧಿವೇಶನದ ಅಜೆಂಡಾದಲ್ಲೇ ನನ್ನ ವರ್ಗಾವಣೆಯ ಮಾತನ್ನು ಎತ್ತಿದ ಚೇರ್ಮನ್ ವಾಮನ ಕೊಡಿಯಾಲ್ ಬೈ ಅವರು ಕೌನ್ಸಿಲರ್ಗಳ ಸಹಮತದೊಂದಿಗೆ ನನ್ನ ವರ್ಗಾವಣೆಯನ್ನು ಮಣ್ಣಗುಡ್ಡ ಶಾಲೆಗೆ ಮಾಡಿಸಿಯೇ ಬಿಟ್ಟರು. ಬಡವರಿಗೆ ದೇವರೇ ದಿಕ್ಕು ಎನ್ನುತ್ತಾರೆ. ನನಗೆ ವಾಮನವರೇ ದೇವರಂತೆ ಕಂಡರು. ಅವರ ದೊಡ್ಡತನಕ್ಕೆ ನನ್ನ 1000 ಪ್ರಣಾಮಗಳು. ಅವರು ಈ ಲೋಕವನ್ನು ಬಿಟ್ಟರು ಕಾಲದ ಮಣ್ಣಲ್ಲಿ ಅವರ ಹೆಜ್ಜೆ ಗುರುತುಗಳು ಶಾಶ್ವತವಾಗಿ ಉಳಿದಿರುತ್ತವೆ. ಓರ್ವ ಕಮ್ಯುನಿಸ್ಟ್ ಚಿಂತಕರಾಗಿದ್ದ ಅವರು ನನ್ನಂತಹ ಅಸಹಾಯಕರ ಅಳಲನ್ನು ಅರಿತಿದ್ದು ಸ್ಪಂದಿಸಿದ್ದು ಸಹಜವೇ ಆಗಿತ್ತು. ವರ್ಗಾವಣೆ ಏನೋ ಆಗಿ ಆದೇಶ ಪತ್ರ ಪಡೆದು ಮಣ್ಣಗುಡ್ಡ ಶಾಲೆಗೆ ಹೋದರೆ ಅಲ್ಲಿಯ ಹೆಡ್ ಮಾಸ್ಟರ್ ಶಿವರಾಯರು ನನಗೆ ಹಾಜರಿ ಪುಸ್ತಕದಲ್ಲಿ ಸಹಿ ಹಾಕಲು ಬಿಡಲೇ ಇಲ್ಲ. ಯಾಕೆಂದರೆ ಅಲ್ಲಿಂದ ವರ್ಗವಾಗಿ ಹೋದ ಶ್ಯಾಮ್ ಮಾಸ್ಟರನ್ನು ಮರಳಿ ಅಲ್ಲಿಗೆ ಕರೆಸಲಾಗುವುದೆಂದು ನೀವು ಬಂದಲ್ಲಿಗೆ ಹಿಂದೆ ಹೋಗಬೇಕೆಂದು ಹೇಳಲಾಯಿತು. ಈ ಶಿವರಾಯರು ಕಾಪಿಕಾಳ್ ಶಾಲೆಯಲ್ಲಿ ನನಗೆ ಹೆಡ್ ಮಾಸ್ಟರ್ ಆಗಿದ್ದವರು. ನನಗೆ ಮೊತ್ತ ಮೊದಲು ವೃತ್ತಿಗೆ ಸೇರಿಕೊಂಡ ಕೆಲವೇ ತಿಂಗಳಲ್ಲಿ ಅವರಿಗೆ ಮಣ್ಣಗುಡ್ಡ ಶಾಲೆಗೆ ವರ್ಗವಾಗಿತ್ತು. ನನ್ನ ಬಗ್ಗೆ ಬಹಳ ಮಮತೆಯಿಂದ ಗೌರವದಿಂದ ಮಾತನಾಡಿಸುತ್ತಿದ್ದ ಅವರು ಮಣ್ಣಗುಡ್ಡ ಶಾಲೆಗೆ ನಾನು ಬಂದರೆ ಏಕೆ ನಿಷ್ಠುರಿಯಾದರೋ ಗೊತ್ತಿಲ್ಲ, ಬೆಚ್ಚಗಿರಬೇಕಾದರೆ ಹೊಗೆಯನ್ನು ಸಹಿಸಬೇಕಲ್ಲ, ಈ ಹಗೆಯ ಕಾರಣ ಮಾತ್ರ ತಿಳಿಯಲಿಲ್ಲ. ಸಂತೆಯೊಳಗೆ ಮನೆಯ ಮಾಡಿ ಶಬ್ದಕ್ಕೆ ನಾಚಬಾರದು ಎಂಬ ಅಕ್ಕನ ಮಾತು ನೆನಪಾಯಿತು. ಮರುದಿನ ನಾನು ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡುವುದು ಬೇಡ ಎಂಬ ಅಪ್ಪಣೆಯಾಯಿತು. ಸಂಜೆ ಶಾಲೆ ಬಿಟ್ಟ ಮೇಲೆ ಹೆಡ್ ಮಾಸ್ಟರ್ ಬುಲಾವ್ ಬಂತು. ಸಹಿ ಹಾಕಲು ಹೇಳಿದರು. ಶ್ಯಾಮ್ ಮಾಸ್ಟರನ್ನು ಹಿಂದಕ್ಕೆ ಕರೆಯುವ ಪ್ರಯತ್ನ ವಿಫಲವಾಯಿತೆಂದು ಕಾಣುತ್ತದೆ. ಇಲ್ಲಿಯೂ ನಾನು ಬೇಡದ ಅತಿಥಿಯಾಗಿ ಕಾಲ ಕಳೆಯಬೇಕಾಯಿತು. ಮರುವಾರದಲ್ಲಿ ಒಂದು ದಿನ ಮಣ್ಣಗುಡ್ಡೆ ಶಾಲೆಗೆ ಕಮಿಷನರ್ ನಂಜಯ್ಯ ಅನಿರೀಕ್ಷಿತ ಭೇಟಿ ಕೊಟ್ಟರು. ತರಗತಿಯಲ್ಲಿ ಪಾಠ ಮಾಡುತ್ತಿದ್ದ ನನಗೆ ಆಫೀಸ್ ಕೋಣೆಯಿಂದ ಬರಬೇಕೆಂಬ ಕರೆ ಬಂತು. ಹೆಡ್ ಮಾಸ್ಟರ್ ಕುರ್ಚಿಯಲ್ಲಿ ಆಸೀನರಾದ ಅವರು ನನ್ನನ್ನು ಕಂಡು ಏನು ಹೇಗಿದ್ದೀರಿ ಎಂಬ ಭಾರಿ ಪರಿಚಿತರಂತೆ ಸಲುಗೆಯಿಂದ ಮಾತನಾಡಿಸಿದಾಗ ನನಗೆ ದಿಗಿಲು. ಗಂಟಲೊಣಗಿ ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಮೈಯಲ್ಲಿ ರಕ್ತವೇ ಇಲ್ಲದವರಂತೆ ಇದ್ದೀರಲ್ಲ, ನೀವು ಸರಿಯಾಗಿ ಆಹಾರ ಸೇವಿಸುವುದಿಲ್ಲವೇನು ಎಂದು ಕೇಳಿದರು. ಆಗ ಹೆಡ್ ಮಾಸ್ಟರ್ರ ಮುಖದಲ್ಲಾದ ಪರಿವರ್ತನೆ, ಈ ಮನುಷ್ಯನ ಮಾತು ವರ್ತನೆ ಕಂಡು ಭೂಮಿ ಬಾಯಿ ಬಿಡಬಾರದೆ ಎಂಬಷ್ಟು ಕುಗ್ಗಿ ಹೋದೆ. ಸಿಟ್ಟು ಕುದಿಯುತ್ತಿದ್ದರು. ಬಡವನ ಸಿಟ್ಟು ದವಡೆಗೆ ಮೂಲವೆಂಬ ಸಹನೆಯನ್ನು ಬಾಚಿ ಮನಸ್ಸಿಗೆ ಮೆತ್ತಿಕೊಂಡೆ. ನಾನು ಕ್ಲಾಸಿಗೆ ಹೋಗುತ್ತೇನೆ ಎಂದು ಕೋಣೆಯಿಂದ ಹೊರನಡೆದೆ. ಕ್ಲಾಸಿಗೆ ಹೋದರೂ ಮಕ್ಕಳಾಗಲಿ ಪುಸ್ತಕದ ಅಕ್ಷರವಾಗಲಿ ಕಾಣಲಾರದಷ್ಟು ಮೆದುಳು ಸ್ತಬ್ಧವಾಗಿತ್ತು. ಯಾಕೆ ಹಾಗೆ ಪ್ರಶ್ನಿಸಿದ? ಅವನ ಪ್ರಶ್ನೆಯಿಂದ ಹೆಡ್ ಮಾಸ್ಟರ್ ಏನು ಯೋಚಿಸಿರಬಹುದು? ಈ ಎಲ್ಲಾ ತಳಮಳ ಕಾಡಿ ಚಿತ್ತ ಸ್ವಾಸ್ಥ್ಯವನ್ನೇ ಕೆಡಿಸಿಬಿಟ್ಟಿತ್ತು. ನನ್ನ ಊಹೆ ಸುಳ್ಳಾಗಲಿಲ್ಲ. ಸಂಜೆ ಹೆಡ್ ಮಾಸ್ಟರೇ ಕೇಳಿದರು, ನಿಮಗೆ ಕಮಿಷನರ್ ತುಂಬಾ ಪರಿಚಯದವರ ಎಂದರು. ಏನುತ್ತರ ಕೊಡುವುದು? ಸತ್ಯ ಹೇಳಿದರೆ ನಂಬಲಾರರು. ಹೌದು, ಆಫೀಸ್ಗೆ ಅವರನ್ನು ಕಾಣಲು ಹೋಗಿದ್ದೆ ಎಂದಷ್ಟೇ ಹೇಳಿದೆ. ಪುಣ್ಯಕ್ಕೆ ಹೇಗೆ ಎಂದು ನನಗೆ ಮರುಪ್ರಶ್ನೆ ಮಾಡಲಿಲ್ಲ. ನಾನು ಲಂಚ ಕೊಟ್ಟೋ ಅಥವಾ ಯಾವುದೋ ರೀತಿಯ ಪ್ರಭಾವ ಬೀರಿಯೋ ಆ ಶಾಲೆಗೆ ಬಂದಿದ್ದೇನೆಂದು ಅವರ ಮುಖಭಾವದಿಂದ ನಾನು ಊಹಿಸಿದೆ. ಸತ್ಯವನ್ನಾಗಲಿ ಸೂರ್ಯಕಿರಣವನ್ನಾಗಲಿ ಮುಷ್ಟಿಯಿಂದ ಹಿಡಿದು ಅಮುಕುವುದು ಸಾಧ್ಯವೇ? ನಾಲ್ಕೇ ತಿಂಗಳಲ್ಲಿ ನನಗೆ ಪಾಂಡೇಶ್ವರ ಶಾಲೆಗೆ ವರ್ಗಾವಣೆ. ನಾನು ಆ ಶಾಲೆ ಸೇರಿದ ಕೆಲವೇ ದಿನಗಳಲ್ಲಿ ಅಮೆರಿಕದ ವ್ಯೋಮಾನಿಗಳು ಚಂದ್ರನಲ್ಲಿ ಕಾಲೂರಿದರು. ಅವರು ಭೂಮಿಗೆ ಮರಳುವವರೆಗಾದರೂ ಆ ಶಾಲೆಯಲ್ಲಿ ಇರುತ್ತೇನೋ ಇಲ್ಲವೋ ಎಂಬ ಸಂದೇಹವಿತ್ತು. ನಾನು ಯಾವ್ಯಾವ ಶಾಲೆಗಳಿಗೆ ವರ್ಗಾವಣೆಯಾಗಿ ಹೋದೆನೋ ಆ ಸ್ಥಾನದಲ್ಲಿದ್ದವರೆಲ್ಲ ಮತ್ತೆ ಅಲ್ಲಿಗೆ ಮರಳುವ ಶತ ಪ್ರಯತ್ನ ಮಾಡುತ್ತಿದ್ದರು. ಎಲ್ಲಾ ಶಾಲೆಯಲ್ಲೂ ನಾನೊಬ್ಬ ಅನಪೇಕ್ಷಿತ ಅತಿಥಿ. ನಾನು ಹೋಗುವ ಮೊದಲೇ ನನ್ನ ಎಲ್ಲಾ ವಿವರಗಳು ತಿಳಿದಂತೆ ಅಲ್ಲಿಯ ಹೆಡ್ ಮಾಸ್ಟರು ವರ್ತಿಸುತ್ತಿದ್ದರು. ಇಂತಹ ಮಾನಸಿಕ ಹಿಂಸೆ ಯಾವ ಪಾಪಿಗೂ ಬೇಡ ಎಂಬಂತಾಯಿತು. ಜೀವನ ಸೌಂದರ್ಯ ಪೂರ್ಣವಾದುದೆಂದು ನಾನು ನಿದ್ದೆಯಲ್ಲಿ ಕನಸು ಕಂಡಿದ್ದೆ. ಆದರೆ ಎಚ್ಚರವಾದಾಗ ಅದು ಕೇವಲ ಕರ್ತವ್ಯ ಪೂರ್ಣವಾದುದೆಂದು ಅರಿವಾಯಿತು. ಆದರೆ ನನ್ನ ಕರ್ತವ್ಯವೆಂದು ಸುಗಮವಾಗಲೇ ಇಲ್ಲ. ಆಗಾಗ ಇಂತಹ ಕಿರುಗುಟ್ಟುವಿಕೆ ಅಪಸ್ವರಗಳು ಏಳುತ್ತಲೇ ಇದ್ದವು. ಆದರೆ ವಿಶ್ವಾಸ ಪ್ರೀತಿಯ ಕೀಲೆಣ್ಣೆಯನ್ನು ಸುರಿಯುತ್ತಲೇ ಇರಬೇಕಲ್ಲವೇ? ಕುಸುಮಕ್ಕನಂತಹ ಒಬ್ಬಿಬ್ಬರು ಪ್ರತಿ ಶಾಲೆಯಲ್ಲಿಯೂ ಸಿಗುತ್ತಿದ್ದುದರಿಂದ ಬದುಕು ಸಹ್ಯವಾಯಿತು. ನನ್ನ ಊಹೆಯಂತೆ ಪಾಂಡೇಶ್ವರ ಶಾಲೆಯಿಂದ ಎರಡೇ ತಿಂಗಳೊಳಗೆ ಮತ್ತೆ ಕದ್ರಿ ಶಾಲೆಗೆ ನನ್ನ ವರ್ಗಾವಣೆಯಾಯಿತು. ಒಂದು ವರ್ಷದೊಳಗೆ ನಾಲ್ಕು ಶಾಲೆಗಳನ್ನು ಸುತ್ತಿದ ನನಗೆ ಮಕ್ಕಳ ಪ್ರೀತಿಯನ್ನು ಗಳಿಸುವುದಾಗಲಿ ನನ್ನ ವೃತ್ತಿಗೆ ನ್ಯಾಯ ಸಲ್ಲಿಸುವುದಾಗಲಿ ಸಾಧ್ಯವಾಗಲೇ ಇಲ್ಲ. ಮಾನಸಿಕವಾಗಿ ತೀರಾ ಹತಾಶಳಾದ ಆ ದಿನಗಳಲ್ಲಿ ನನ್ನ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿದ್ದು ಸಾಹಿತ್ಯದ ಓದು. ಆ ಸಮಯದಲ್ಲಿ ನಾನು ಮೌನಕ್ಕೆ ಶರಣಾಗಿದ್ದೆ. ಮಾತಿನ ಬಡತನ ನನ್ನ ಮಾನಸಿಕ ದಾರಿದ್ರ್ಯದ ಸಂಕೇತವೇ ಆಯಿತು. ಕದ್ರಿ ಶಾಲೆಯಿಂದ ಯಾವ ಹೊತ್ತಿಗೆ ಹೊರದಬ್ಬಲ್ಪಡುತ್ತೇನೋ ಎಂಬ ಆತಂಕ ಇದ್ದೇ ಇತ್ತು. ಶಾಲೆ ಬಿಟ್ಟು ಬಿಡುವ ಸ್ಥಿತಿಯಲ್ಲಿ ನಾನಿರಲಿಲ್ಲ, ಯಾಕೆಂದ್ರೆ ಅದು ನನ್ನ ಮತ್ತು ನನ್ನ ಕುಟುಂಬದ ತುತ್ತಿನ ಪ್ರಶ್ನೆಯಾಗಿತ್ತು. ಈ ಮಾನಸಿಕ ಹಿಂಸೆಯಿಂದ ಮುಕ್ತಿ ಪಡೆಯಲು ಕೆಲಸಕ್ಕೆ ರಾಜೀನಾಮೆ ಕೊಡಲೇ ಎಂದು ಅನಿಸಿದ್ದುಂಟು. ಈ ಶಿಕ್ಷಕಿಯ ಕೆಲಸಕ್ಕಿಂತ ಬೀದಿಗುಡಿಸುವುದೇ ಉತ್ತಮವೆಂದು ಅನಿಸಿದ್ದುಂಟು. ಕೆಲಸ ಕಳೆದುಕೊಂಡರೂ ಬೀಡಿ ಕಟ್ಟುವ ಕಾಯಕದಲ್ಲಿ ಬದುಕಬಲ್ಲೆ ಎಂಬ ವಿಶ್ವಾಸವಿತ್ತು. ಸುಯೋಗವೆಂಬಂತೆ 70ರ ಜೂನ್ ತಿಂಗಳಲ್ಲಿ ನಾನು ವಿದ್ಯೆ ಕಲಿತ ಸೇಕ್ರೆಡ್ ಹಾರ್ಟ್ ಶಾಲೆಯಲ್ಲಿ ಒಂದು ಹುದ್ದೆ ಇದೆ ಎಂಬ ವರ್ತಮಾನ ಸಿಕ್ಕಿತು. ಮುಖ್ಯೋಪಾಧ್ಯಾಯಿನಿಯವರನ್ನು ಕಂಡು ಮಾತನಾಡಿದಾಗ, ಖಾಯಂ ಹುದ್ದೆ, ಏನು ಭಯಬೇಡ, ನೀನು ಪಂಡಿತ್ ಪರೀಕ್ಷೆ ಹೇಗೂ ಕಟ್ಟಿದ್ದೀಯಲ್ಲ, ಮುಂದಿನ ವರ್ಷ ಕನ್ನಡ ಮಾಸ್ಟರ್ ನಿವೃತ್ತರಾಗುತ್ತಾರೆ, ನೀನೇ ಆ ಸ್ಥಾನ ತುಂಬಬಹುದು ಎಂದು ಆಶ್ವಾಸನೆ ಕೊಟ್ಟರು. ಕದ್ರಿ ಶಾಲೆಯಿಂದ ಬಿಡುಗಡೆಯ ಪತ್ರ ಪಡೆದು ಅದೇ ದಿನ ಕುಲಶೇಖರ ಶಾಲೆಗೆ ಸೇರಿದೆ. 63ರಲ್ಲಿ ಮೊದಲು ಕೆಲಸಕ್ಕೆ ಸೇರಿದಾಗ ಉಂಟಾದ ಸಂತೋಷ ಹೆಚ್ಚೋ ಈಗಿನ ಸಂತೋಷ ಹೆಚ್ಚೋ ಎಂದು ತೂಗಿ ನೋಡಿದೆ. ಪ್ರಾಯಶಃ ಎರಡು ಸಮಾನವೆಂದು ಅನಿಸುತ್ತದೆ. ನಾನು ಕದ್ರಿ ಶಾಲೆಯಿಂದ ಮುಕ್ತಿ ಪಡೆದಾಗಲೇ ಮುನ್ಸಿಪಾಲ್ ಶಾಲೆಗಳನ್ನೆಲ್ಲ ಸರಕಾರ ವಹಿಸಿಕೊಂಡಿತ್ತು. ಸರಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆ ಸೇರಿದ್ದು ಮೂರ್ಖತನವೆಂದು ನನ್ನನ್ನು ಗದರಿಸಿದ್ದವರಿದ್ದರು. ನನಗೆಂದು ಹಾಗೆ ಅನಿಸಲಿಲ್ಲ. ನಾನು ಕಲಿತ ಶಾಲೆ, ನನಗೆ ಕಲಿಸಿದ ಶಿಕ್ಷಕರೂ ಇದ್ದರು. ಮರಳಿ ತಾಯಿ ಮಡಲಿಗೆ ಬಂದಷ್ಟು ಸಂತೋಷವಾಗಿತ್ತು. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರನ್ನೂ ಕಾಯುವುದಿಲ್ಲ. ಕೊಯ್ಯುವವರಿಗೆ ಅಂಜಿಹು ತಡ ಮಾಡಿ ಅರಳುವುದಿಲ್ಲ. ಕಾಲವನ್ನು ಹೆಡೆಮುರಿ ಕಟ್ಟಿ ಕೈಯಲ್ಲಿ ಹಿಡಿದು ಖಾಸಗಿ ಶಾಲೆಗೆ ಕಾಲಿಟ್ಟೆ. ಆಗಿನ ಉದ್ವೇಗ ಎಷ್ಟಿತ್ತೆಂದರೆ, ಸರ್ಕಾರಿ ಶಾಲೆಯಿಂದ ರಿಲೀವ್ ಆಗಿ ಹೋಗುವಾಗ ನನ್ನ ಸೇವಾ ಪುಸ್ತಕ ಇತ್ಯಾದಿಗಳನ್ನು ಮರಳಿ ಒಯ್ಯಬೇಕೆಂಬ ಎಚ್ಚರ ಕೂಡ ಇರಲಿಲ್ಲ. ಬಿಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ 14 ಮುಗಿಯಿತು, ಮುಂದುವರಿಯಲಿದೆ.